ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. मिनिस्ट्री ऑफ कल्चर 3 देश व्यापी प्रतियोगिताओं का आयोजन यूनिटी इन क्रिएटिविटी के जरिए कर रहा है. ये 3 प्रतियोगिताएं हैं देशभक्ति गीत लेखन, लोरी लेखन और रंगोली बनाना. इन प्रतियोगिताओं के माध्यम से जीत सकते हैं ढेरों इनाम. तो अमृत महोत्सव .nic.in लॉगिन करके अपनी एंट्रीज अपलोड करें. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಜಾನುವಾರುಗಳಲ್ಲಿ ಪುನರ್ಬೆದೆ ಸಮಸ್ಯೆ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನರಸಿಂಹಮೂರ್ತಿ ಅವರೇ. ನಮಸ್ಕಾರ ಸರ್. ಇವತ್ತು ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಹೌದು. ಈ ಹೈನುಗಾರಿಕೆಯನ್ನು ಮಾಡುವಾಗ ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಖಂಡಿತ. ಅದರಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳು ಕೂಡ ಬಹಳ ಮುಖ್ಯವಾದಂಥವು. ಹೌದು. ತಾವು ತಜ್ಞರು ಹೇಳ್ತಾ ಇರ್ತಾರೆ, ಕನಿಷ್ಠ ಪಕ್ಷ ನಮ್ಮ ರೈತ ಬಾಂಧವರು ಒಂದೂವರೆ ವರ್ಷಕ್ಕೆ ಒಂದು ಕರುವನ್ನು ಪಡ್ಕೊಂಡ್ರೆ ಹೈನುಗಾರಿಕೆ ಲಾಭದಾಯಕ ಆಗುತ್ತೆ ಅಂತ. ನಿಜವಾಗ್ಲು. ಆದರೆ ಈ ಸಂತಾನೋತ್ಪತ್ತಿ ಸಮಸ್ಯೆಗಳಿದ್ದಾಗ ಒಂದೂವರೆ ವರ್ಷಕ್ಕೊಂದು ಕರುವನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಕೆಲವು ಸಂದರ್ಭದಲ್ಲಿ ಬೆರೆಗೆ ಬರೋದಕ್ಕೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹೌದು. ಈ ರೀತಿಯಾಗಿ ವಿವಿಧ ಸಂತಾನೋತ್ಪತ್ತಿ ಸಮಸ್ಯೆಗಳಿದ್ದಾವೆ ಅಂತ ನಾವು ಕೇಳಿದ್ವಿ. ಹೌದು. ಅದರಲ್ಲಿ ಪದೇ ಪದೇ ಬೆರೆಗೆ ಬರುವಂತ ಒಂದು ಸಮಸ್ಯೆ ಕೂಡ ಇರುತ್ತೆ ಅಂತ ಕೇಳಿದ್ವಿ. ಹೌದು. ಈ ಒಂದು ಸಮಸ್ಯೆ ಬಗ್ಗೆನೇ ತಾವು ವಿಶದವಾಗಿ ಇವತ್ತು ಮಾಹಿತಿಯನ್ನ ಮಾಡಿಕೊಡ್ಬೇಕು. ಈಗ ಪದೇ ಪದೇ ಬೆರೆಗೆ ಬರುವಂತ ಸಮಸ್ಯೆ ಅಂತಂದ್ರೆ ಏನು ಅಂತೀರಿ? ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡುತ್ತೇನೆ. ಇದು ಪದೇ ಪದೇ ಬೆದೆಗೆ ಬರುವ ರಾಸುಗಳು ಅಂದ್ರೆ ಇದು ಪದೇ ಪದೇ ಏನಕ್ಕೆ ಬರುತ್ತೆ? 21 ದಿವಸಕ್ಕೆ ಒಂದು ಹಸು ಗರ್ಭ ಕಚ್ಚಲಿಲ್ಲ ಅಂದ್ರೆ ಮತ್ತೆ ಬರಬೇಕು. ಅದೊಂದು ಬೆದೆಯ ಚಕ್ರ. ಅದು ಚಕ್ರ, ಬೆದೆಯ ಚಕ್ರ. 21 ದಿನಕ್ಕೊಂದ್ಸರಿ ಬರ್ತಾ ಇರಬೇಕು. ಈಗ ಗರ್ಭ ಕಚ್ಚಿದ್ರೆ ಮತ್ತೆ ಬರೋದಿಲ್ಲ. ಬಟ್ ಇದು ರಿಪೀಟ್ ಬ್ರೀಡಿಂಗ್ ಅಂತಾನೂ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಆದ್ರೆ ಕಾಯಿಲೆಗೆ ನಾವು ರಿಪೀಟ್ ಬ್ರೀಡಿಂಗ್ ಸಿಂಡ್ರೋಮ್ ಅಂತಾನು ಕರಿತೀವಿ. ಏನರ್ಥ ಅಂದ್ರೆ ಒಂದು ಹಸು ಕನಿಷ್ಠ 3 ಬಾರಿ ನಿರಂತರವಾಗಿ ಸರಿಯಾದ ವಿಧಾನದಲ್ಲಿ ಕೃತಕ ಗರ್ಭಧಾರಣೆ ಮಾಡಿದ ನಂತರವೂ ಗರ್ಭ ಧರಿಸದೆ ಮತ್ತೆ ಮತ್ತೆ ಬೆದೆಗೆ ಬರುವ ರಾಸುಗಳನ್ನು ರಿಪೀಟ್ ಬ್ರೀಡಿಂಗ್ ಅಂತೀವಿ. ಇದಕ್ಕೆ ರಿಪೀಟ್ ಬ್ರೀಡಿಂಗ್ ಸಿಂಡ್ರೋಮ್ ಅಂತ ಕರಿತೀವಿ, ರಿಪೀಟ್ ಬ್ರೀಡಿಂಗ್ ಕಾಯಿಲೆ ಅಂತ ಕರಿತೀವಿ. ಪದೇ ಪದೇ ಬೆದೆಗೆ ಬರೋದು ಅಂತ ಕೂಡ ಕರಿತಾ ಇರ್ತೀವಿ. ಅಂದ್ರೆ ಈ ರೀತಿ ಪದೇ ಪದೇ ಬೆದೆಗೆ ಬರೋದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ ಸರ್? ಇದರಲ್ಲಿ ತುಂಬಾ ಹಲವಾರು ಕಾರಣಗಳುಂಟು. ಅದರಲ್ಲಿ ಕಾರಣಗಳು ನಾವು ಈ ತರ ವಿಂಗಡಿಸಬಹುದು. ಒಂದು, ಆ ಕಾರಣಗಳು ಹಸು ಕಡೆಯಿಂದನೂ ಇರಬಹುದು, ಮಾಲೀಕರ ಕಡೆಯಿಂದನೂ ಇರಬಹುದು, ಮತ್ತೆ ಕೃತಕ ಗರ್ಭಧಾರಣೆ ಮಾಡುವ ಟೆಕ್ನಿಷಿಯನ್ಸ್ ಅಂತೀವಿ ನಾವು, ತಜ್ಞರ ಕಡೆಯಿಂದನೂ ಇರಬಹುದು, ಡಾಕ್ಟರ್ ಕಡೆಯಿಂದನೂ ಇರಬಹುದು. ಈಗ ರಾಸುಗಳಿಗೆ ಸಂಬಂಧಪಟ್ಟ ಕಾರಣಗಳ ಬಗ್ಗೆ ಮಾತಾಡೋದು ಅಂದ್ರೆ ರಾಸುಗಳೇ ಈ ಒಂದು ಸಮಸ್ಯೆಗೆ ಹೇಗೆ ಕಾರಣ ಆಗ್ತವೆ ಅಂತ. ಹೌದು ಹೌದು, ಖಂಡಿತ. ಏನೇನು ಇದಾವೆ ಸಮಸ್ಯೆಗಳು ಅಂತೀರಿ? ಆದ್ರ ಸಮಸ್ಯೆಗಳು ಈಗ ಗರ್ಭಕೋಶದ ಕುಂಠಿತ ಬೆಳವಣಿಗೆ, ಸರಿಯಾಗಿ ಬೆಳವಣಿಗೆ ಆಗಿರೋದಲ್ಲ ಗರ್ಭಕೋಶ, ಆದ್ರೂ ಫಲ ಬರ್ತಾ ಇರತ್ತೆ. ಆಮೇಲೆ ಗರ್ಭಕೋಶದ ಕಾಯಿಲೆಗಳು, ಅದು ತುಂಬಾ ತರ ಕಾಯಿಲೆಗಳು ಬರ್ತಾ ಇರ್ತವೆ. ಆಮೇಲೆ ಹಾರ್ಮೋನ್ ಉತ್ಪತ್ತಿ, ಯಾವುದೇ ಒಂದು ಹಸು ಸಂತಾನೋತ್ಪತ್ತಿ ಮಾಡ್ಬೇಕಂದ್ರೆ ಹಾರ್ಮೋನ್ಸ್ ಅಷ್ಟೇ ಪ್ರಾಮುಖ್ಯತೆ ವಹಿಸಿರುತ್ತೆ. ಅವುಗಳಲ್ಲಿ ಏರ್ಪೇರ್ ಆಗಿ ಉತ್ಪತ್ತಿ ಆಗೋದು, ಕೆಲವು ಸರಿ ಜಾಸ್ತಿ ಉತ್ಪತ್ತಿ ಆಗೋದು, ಕೆಲವು ಸರಿ ಉತ್ಪತ್ತಿ ಆಗದೇನೆ ಇರಬಹುದು. ಇದು ರಾಸುಗಳ ಕಡೆಯಿಂದ ಬರುವಂತ ಸಮಸ್ಯೆಗಳು. ಈಗ ಮುಖ್ಯವಾಗಿ ತಾವು ಈ ಗರ್ಭಕೋಶದ ಕುಂಠಿತ ಬೆಳವಣಿಗೆ ಅಂತ ಹೇಳಿದ್ರಿ. ಹೌದು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತವಾಗಿ. ಇದು ಸಾಮಾನ್ಯವಾಗಿ ಕಡಸುಗಳಲ್ಲಿ, ಕಡಸು ಅಂದ್ರೆ ಪಡ್ಡೆ, ಪಡ್ಡೆಗಳು, ಪಡ್ಡೆಗಳು ಮಣಕ ಅಂತಾರೆ, ಮಣಕ ಕರೆಕ್ಟ್ ಆಗಿ ಅಂತೀವಿ. ಇದು ಸಾಮಾನ್ಯವಾಗಿ ಕಡಸುಗಳಲ್ಲಿ ಹಾಗೂ ಅಪರೂಪವಾಗಿ ಕರು ಹಾಕಿರುವ ರಾಸುಗಳಲ್ಲಿ ಕಂಡು ಬರುವುದು. ಕಡಸುಗಳಲ್ಲಿ ಮೊದಲನೇ ಬಾರಿ ಗರ್ಭ ಧರಿಸಬೇಕಾದ್ರೆ, ಯಾವುದೇ ಒಂದು ಪಡ್ಡೆ ಮಣಕ ಗರ್ಭ ಧರಿಸಬೇಕಾದ್ರೆ ಅದರ ಒಂದು ಮೈಕಟ್ಟು ಅರ್ಧ ತಾಯಿಗಿಂತ ಅರ್ಧ ಭಾಗದಷ್ಟು ಮೈ ಕಟ್ಟಿರಬೇಕು. ಅಂದ್ರೆ ತೂಕದಲ್ಲಿ, ದೇಹ ತೂಕದಲ್ಲಿ. ಕಡಸುಗಳಲ್ಲಿ ಮೊದಲನೇ ಬಾರಿ ಗರ್ಭ ಧರಿಸಬೇಕಾದಲ್ಲಿ ಕಡಸುಗಳ ತೂಕವು ಅವುಗಳ ತಾಯಿಯ ದೇಹದ ತೂಕದ ಅರ್ಧದಷ್ಟಾದ್ರೂ ಇರಲೇಬೇಕು. ಈಗ 500 ಕೆಜಿ ಒಂದು ಹಸು ಇತ್ತು ಅಂದ್ರೆ ಅದರ ಅರ್ಧ ಭಾಗದಲ್ಲಿ ಸುಮಾರು ಒಂದು 200-250 ಕೆಜಿ ಅಷ್ಟು ತೂಕ ಇರಬೇಕು, ಕಡಸು ತೂಕ ಇರಬೇಕು ಯಾವಾಗ ನಾವು ಗರ್ಭಧಾರಣೆ ಮಾಡಬೇಕಾದ್ರೆ. ಈ ಬೆಳವಣಿಗೆ ಸಾಧ್ಯ ಬೇಕಾದ್ರೆ ಕಡಸು ತಾಯಿಯ ಗರ್ಭಕೋಶದಲ್ಲಿ ಇರುವಾಗಿನಿಂದಲೇ ಉತ್ತಮವಾದ ಆಹಾರವನ್ನು ಒದಗಿಸಬೇಕಾಗುತ್ತದೆ. ಅದು ಬಹಳ ಮುಖ್ಯವಾದದ್ದು, ಅಲ್ಲಿಂದಲೇ ಪ್ರಾರಂಭವಾಗುತ್ತೆ. ಹೌದು ಸರ್, ಅದರ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಪೋಷಣೆ ಪ್ರಾರಂಭವಾಗುತ್ತೆ. ಈಗ ಒಂದು ನಮ್ಮ ರೈತರಲ್ಲಿ ಒಂದು ಬೆಳವಣಿಗೆ ಏನಂದ್ರೆ ಅದು ಹಾಲು ಕೊಡ್ತಾ ಇದ್ರೆ ಮಾತ್ರ ಒಳ್ಳೆ ಪೌಷ್ಟಿಕ ಆಹಾರ ಕೊಡಬೇಕು, ಗರ್ಭ ಧರಿಸಿದ್ರೆ ಮಾತ್ರ ಪೌಷ್ಟಿಕ ಆಹಾರ ಕೊಡಬೇಕು, ಇಲ್ಲಾಂದ್ರೆ ಏನು ಕೊಡೋದೇ ಇಲ್ಲ. ಹಾಗೇನಾಗುತ್ತೆ, ಈ ರೀತಿ ಒಂದು ತಾರತಮ್ಯ ಇದೆ ಅಂತ. ಈ ತಾರತಮ್ಯ ಇರೋದ್ರಿಂದ ಬೆಳವಣಿಗೆ ಕುಂಠಿತವಾಗುತ್ತೆ. ಕರುವಿನ ಜನನದ ನಂತರ ಕರುವನ್ನು ವೈಜ್ಞಾನಿಕ ರೀತಿಯಲ್ಲಿ ಪೋಷಣೆ ಮಾಡಲೇಬೇಕು, ಬೇರ್ಪಡಿಸಿ ಅದರ ದೇಹ ತೂಕಕ್ಕೆ ಅನುಗುಣವಾಗಿ ನಾವು ಪೌಷ್ಟಿಕ ಆಹಾರವನ್ನು ಕೊಡಲೇಬೇಕು. ಹಾಲನ್ನು ಕೊಡಬೇಕಾಗುತ್ತೆ, ಪೌಷ್ಟಿಕ ಆಹಾರನು ಕೊಡಬೇಕು. ಜಂತುಳು ಮಾಡಿಸೋದಿಲ್ಲ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಕರು ಹೊಟ್ಟೆಯಲ್ಲಿ ತುಂಬಾ ಜಂತುಳು ಇರುತ್ತೆ, ನಾವು ಎಷ್ಟೇ ಆಹಾರ ಕೊಟ್ಟರು ಬೆಳವಣಿಗೆ ಬರುತ್ತೆ. ಇದು ಗರ್ಭಕೋಶದ ಕುಂಠಿತ ಬೆಳವಣಿಗೆ ಕಾರಣವಾಗುತ್ತದೆ ಸರ್. ಇದಕ್ಕೆ ಏನು ಚಿಕಿತ್ಸೆ ಅಂತೀರಾ ಡಾಕ್ಟರ್ ನರಸಿಂಹಮೂರ್ತಿ ಅವರು? ಇದಕ್ಕೆ ಚಿಕಿತ್ಸೆ ನಾವು ಮಾಡಬೇಕಾದ್ರೆ ಮೊದಲನೆಯದಾಗಿ ಜಂತು ನಿವಾರಕ ಔಷಧಿಗಳನ್ನು ನೀಡಲೇಬೇಕು ಸರ್ ಇದು. ಆಮೇಲೆ ದಿನ ಒಂದಕ್ಕೆ ಸುಮಾರು 500-750 ಗ್ರಾಂ ಪಶು ಆಹಾರವನ್ನು ಕೊಡಲೇಬೇಕಾಗುತ್ತದೆ. ದಿನ ಒಂದಕ್ಕೆ 15 ಕೆಜಿಗಳಷ್ಟಾದ್ರೂ ಹಸಿರು ಮಾವು ಕೊಡಬೇಕಾಗುತ್ತದೆ. ಆಮೇಲೆ ದಿನ ಒಂದಕ್ಕೆ ಬೆಳಿಗ್ಗೆ ಮತ್ತು ರಾತ್ರಿ 30 ಗ್ರಾಂನಷ್ಟು ಖನಿಜ ಮಿಶ್ರಣ ನೀಡಬೇಕಾಗುತ್ತದೆ. ಹಾಗೂ ಪ್ರತಿದಿನ ಯಾವುದಾದ್ರೂ ಒಂದು ಔಷಧಿಯನ್ನು ಚುಚ್ಚುಮದ್ದಿನ ರೂಪದಲ್ಲಿ ಕೊಡಲೇಬೇಕಾಗುತ್ತದೆ. ಇವು ಇಷ್ಟೆಲ್ಲ ಮಾಡಿನೂ ನಾವು ಪಶುವೈದ್ಯರಲ್ಲಿ ತೋರಿಸಿ ಅವರಲ್ಲಿ ಉಪಯುಕ್ತ ಸಲಹೆಗಳನ್ನು ಪಡೆದು ಅದಕ್ಕೆ ಪೋಷಣೆ ಮಾಡಲೇಬೇಕಾಗುತ್ತದೆ. ಪಶುವೈದ್ಯರ ಸಲಹೆ ಬಹಳ ಮುಖ್ಯವಾಗಿರುತ್ತೆ. ಹೌದು, ಅತ್ಯವಶ್ಯಕವಾಗಿ. ಎಷ್ಟೋ ಸರಿ ನಮ್ಗೆ ಗೊತ್ತಿದೆ ಅಂತ ನಾವೇ ಚಿಕಿತ್ಸೆ ಮಾಡೋದಕ್ಕಿಂತ ಪಶು ತಜ್ಞರಲ್ಲಿ ಸೂಕ್ತವಾದ ಮಾಹಿತಿ ಪಡೆದು ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ. ಇದು ಮುಖ್ಯವಾಗಿ ರಾಸಿಗೆ ಸಂಬಂಧಪಟ್ಟ ಒಂದು ಕಾರಣಗಳಲ್ಲಿ ಗರ್ಭಕೋಶದ ಕುಂಠಿತ ಬೆಳವಣಿಗೆ ಒಂದು ಕಾರಣ. ಇನ್ನೊಂದು ಕಾರಣನೂ ಬರುತ್ತೆ ಇದರಲ್ಲಿ, ಗರ್ಭಕೋಶದ ಕಾಯಿಲೆಗಳು. ಹಸು ನೋಡಕ್ಕೆ ತುಂಬಾ ದಷ್ಟಪುಷ್ಟವಾಗಿರುತ್ತೆ, ಓ ಏನಪ್ಪ ಇಷ್ಟು ಚೆನ್ನಾಗಿದೆಯಲ್ಲ ಹಸು ಅಂತ, ಆದ್ರೆ ಅದ್ರ ಒಳಗಡೆ ಬಂಡವಾಳ ನೋಡಿದ್ರೆ ಗರ್ಭಕೋಶ ಬೆಳವಣಿಗೆ ಇರೋದಿಲ್ಲ, ಕಾಯಿಲೆಗಳಿರುತ್ತೆ ಅದರಲ್ಲಿ. ಆ ಕಾಯಿಲೆಗಳೇನಂತೀವಿ, ಗರ್ಭಕೋಶದ ಕಾಯಿಲೆಗಳು ಈ ರೀತಿ ಇರ್ತವೆ. ಒಂದು ಏನಂದ್ರೆ ವೆಜೈನೈಟಿಸ್ ಅಂತೀವಿ, ಆಮೇಲೆ ಸರ್ವಿಸೈಟಿಸ್ ಅಂತೀವಿ. ಸರ್ವಿಸೈಟಿಸ್ ಅಂದ್ರೆ ಒಂದು ವಾಲ್ ಅಂತ, ಅದು ಗರ್ಭಕೋಶಕ್ಕೂ ಮತ್ತೆ ವೆಜೈನಾಗೆ ಒಂದು ಮಧ್ಯದಲ್ಲಿ ಇರುವಂತ ಒಂದು ಭಿತ್ತಿ ಅಂತೀವಿ. ಭಿತ್ತಿ, ಅದಕ್ಕೆ ನಾವು ಸರ್ವಿಸೈಟಿಸ್ ಅಂತೀವಿ. ಮೆಟ್ರೈಟಿಸ್ ಅಂತೀವಿ, ಗರ್ಭಕೋಶದ ಹುಣ್ಣು. ಪಯೋಮೆಟ್ರ್ ಅಂತೀವಿ, ಕ್ಯೂ ತುಂಬಿಕೊಂಡಿರೋದು ಗರ್ಭಕೋಶದಲ್ಲಿ. ಇವೆಲ್ಲ ತುಂಬಾ ಕಾರಣಗಳು ಸಂತಾನೋತ್ಪತ್ತಿಗೆ ಅಡಚಣೆ ಮಾಡುವಂತ. ಈಗ ವೆಜೈನೈಟಿಸ್ ಅಂತ ಹೇಳಿರಿ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ವೆಜೈನೈಟಿಸ್ ರಾಸಿನ ಭೇದೆಯನ್ನು ಖಾತ್ರಿ ಮಾಡಿಕೊಳ್ಳುವ ಸಲುವಾಗಿ ಉಪೇಂದ್ರಿಯವನ್ನು ಅಗಲ ಮಾಡಿ ನೋಡಿದಾಗ ಯೋನಿಯ ಒಳಭಾಗದಲ್ಲಿ ಸಣ್ಣ ಸಣ್ಣ ಹುಣ್ಣುಗಳು ಆಗಿರುತ್ತೆ. ಈ ಹುಣ್ಣುಗಳಿಂದ ಏನಾಗತ್ತೆ, ಹಳದಿ ಅಥವಾ ಬಿಳಿ ಬಣ್ಣದ ಕಿವು ಬರಬಹುದು ಅಲ್ಲಿಂದ. ಆಮೇಲೆ ರಾಸುಗಳು ಬಾಲದಲ್ಲಿ ಏನು ಅಥವಾ ಸೀರು ಇದ್ದಲ್ಲಿ ಅವುಗಳು ಕಚ್ಚಿದಾಗ ಯೋನಿಯ ಒಳಭಾಗ ಹುಣ್ಣಾಗುತ್ತದೆ, ಕೆಂಪು ಕೆಂಪಾಗುತ್ತದೆ. ಈ ಹುಣ್ಣುಗಳಿಂದ ರಾಸುಗಳು ರಿಪೀಟ್ ಆಗದೇ ಇರಬಹುದು. ಆ ಇನ್ಫೆಕ್ಷನ್ ಏನ್ ಮಾಡ್ತೀವಿ, ಕೃತಕ ಗರ್ಭಧಾರಣೆ ಮಾಡಿದಾಗ ಅದು ಪೂರ್ತಿ ಗನ್ ಒಳಗಡೆ ತಗೊಂಡೋದಾಗ ಆ ಇನ್ಫೆಕ್ಷನ್ ಹಂಗೆ ಸ್ಪ್ರೆಡ್ ಮಾಡ್ಬಿಡುತ್ತೆ, ಒಳಗಡೆ ಗರ್ಭಕೋಶಕ್ಕೂ ಅದು ಹೋಗ್ಬಿಡುತ್ತೆ. ಇದು ವೆಜೈನೈಟಿಸ್ ಅಂತ ಅಂದು. ಹೌದು, ಇದಕ್ಕೆ ಚಿಕಿತ್ಸೆ ಹೇಗೆ ಅಂತೀರಿ? ಚಿಕಿತ್ಸೆ ಈಗ ಚಿಮಟ ಹಾಗೂ ಅತ್ತಿಯ ಸಹಾಯದಿಂದ ಒಕಡಿನ್ ಸೊಲ್ಯೂಷನ್, ಈಗ ಪೋಯಿಡೋನೈಡ್ರಿನ್ ಸೊಲ್ಯೂಷನ್ ಅಂತ ನಾವ್ ಏನ್ ಹೇಳ್ತೀವಿ, ದ್ರವಣ ಅಥವಾ ಟೆರಮೈಸಿನ್ ಲಿಕ್ವಿಡ್ ಅಂತಾನೂ ಬರುತ್ತೆ ಸರ್ ಗರ್ಭಕೋಶಕ್ಕೆ. ಔಷಧಿ, ಹೌದು, ಈ ಔಷಧಿನ ಹುಣ್ಣುಗಳ ಮೇಲೆ ಹಚ್ಚಬೇಕು. ಇದರಿಂದ ಹುಣ್ಣುಗಳು ಕೆಂಪಾಗಿ ಹಸಿಗಾಯ ಕಾಣುತ್ತದೆ. ಚಿಕಿತ್ಸೆ 10 ನಿಮಿಷಗಳ ನಂತರ ರಾಸುಗಳ ಬೆದೆಯನ್ನು ಆಧರಿಸಿ ಕೃತಕ ಗರ್ಭಧಾರಣೆ ಮಾಡಬೇಕಾಗತ್ತೆ. ಅಂದ್ರೆ ಶುಚಿತ್ವವನ್ನು ಕಾಪಾಡಬೇಕು, ಅದು ಬಹಳ ಬಹಳ ಮುಖ್ಯವಾದದ್ದು. ಇದು ವೆಜೈನೈಟಿಸ್. ವೆಜೈನೈಟಿಸ್ ಅಂತ ಕರೆ. ಇನ್ನೊಂದು ತಾವು ಹೇಳಿದ್ದು ಸರ್ವಿಸೈಟಿಸ್ ಅಂತ. ಸರ್ವಿಸೈಟಿಸ್ ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಈ ಸರ್ವಿಸೈಟಿಸ್ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡುವ ಸಮಯದಲ್ಲಿ ಕೃತಕ ಗರ್ಭಧಾರಣೆಯ ಗನ್ನು ಗರ್ಭದ್ವಾರದ ಹೊರ ರಂಧ್ರವನ್ನು ದಾಟಿ ಮುಂದೆ ಹೋಗಿ ಮಧ್ಯದಲ್ಲಿ ನಿಲ್ಲುತ್ತದೆ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಗರ್ಭಧಾರಣೆ ಗನ್ನನ್ನು ಗರ್ಭದ್ವಾರದ 2 ರಂಧ್ರಗಳನ್ನು ದಾಟಿ ಒಳ ತೂರಿಸುವುದು ಕಷ್ಟವಾಗುತ್ತೆ. ಎಷ್ಟೋ ಸರಿ ಅದು ಏನಾಗುತ್ತೆ, ಹೋಗೋದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ರಂಧ್ರ, ತುಂಬಾನೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಬಲವಾಗಿ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಈ ಗನ್ನು ಹೋಗ್ಬಿಟ್ಟು ಅಲ್ಲಿ ಚುಚ್ಚುತ್ತಾ ಇರುತ್ತೆ, ಚುಚ್ಚಿದಾಗ ಅಲ್ಲಿ ಹುಣ್ಣಾಗ್ಬಿಡುತ್ತೆ. ಆ ಹುಣ್ಣಾಗಿ ಸುಮಾರು ಸರಿ ಈ ತರ ಚುಚ್ಚಿ ಚುಚ್ಚಿ ಏನಾಗುತ್ತೆ ಹುಣ್ಣಾದಾಗ ಅಲ್ಲಿ ಮತ್ತೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಗರ್ಭಕೋಶದ ಗೋಡೆ ಮೇಲೆ ಹುಣ್ಣುಗಳಾಗುತ್ತೆ, ಅದು ಸೋಂಕುಗಳಿಗಾಗಿ ಅದನ್ನ ಸರ್ವಿಸೈಟಿಸ್ ಅಂತ ಕರಿತೀವಿ. ಅದಕ್ಕೆ ಇದು ತುಂಬಾ ಸರಿ ಏನಕ್ಕಂದ್ರೆ ಸರಿಯಾಗಿ ಬೆದೆಗೆ ಬಂದಿರಲ್ಲ, ಆದ್ರೂ ಕರ್ಕೊಂಡು ಬಂದ್ಬಿಡ್ತಾರೆ ರೈತರು. ಮಾಡ್ಲೇಬೇಕು ಸ್ವಾಮಿ, ನಮ್ದು ಹಸುಪಾಲಕ್ ಬಂದಿದೆ, ನಾವು 20 ಕಿಲೋಮೀಟರ್ ಇಂದ ನಡ್ಕೊಂಡು ಬಂದಿದ್ವಿ, ಈಗ ಏನ್ ಮಾಡ್ಬೇಕು? ಆಗ ದಾಕ್ಷಿಣ್ಯಕ್ಕೆ ನಾವು ಒಳಪಡಿಸಿ ನಾವು ಕೊಡ್ಲೇಬೇಕಾಗತ್ತೆ. ಎಷ್ಟು ಸರಿ ನಾವು ಚುಚ್ಚಿ ಚುಚ್ಚಿ ಅದನ್ನ ಗಾಯ ಮಾಡ್ಬಿಡ್ತೀವಿ. ಅದು ಒಂದು. ಮತ್ತೆ ಈ ಜನನೇಂದ್ರಗಳು ಕೆಲವು ಸಂದರ್ಭದಲ್ಲಿ ಸರಿಯಾಗಿ ಬೆಳವಣಿಗೆ ಆಗದಲ್ಲೂ ಇರಬಹುದು, ಇರೋದಿಲ್ಲ. ಅದೇನಂದ್ರೆ ಕೆಲವು ಸರಿ ನಾವೇನಂತೀವಿ ರಂಧ್ರ ಸರ್ವಿಸ್ ಅನ್ನೋ ಒಂದು ರಂಧ್ರದಲ್ಲಿ ನೇರವಾಗಿರ್ಬೇಕು, ಕೆಲವು ಸರಿ ಏನಾಗುತ್ತೆ ಅಡ್ಡ ದಿಡ್ಡಿಯಲ್ಲಿ ಇರತ್ತೆ. ಆಗ ಗನ್ ಪಾಸ್ ಮಾಡೋಕ್ಕೂ ನೇರವಾಗಿದ್ರೆ ತುಂಬಾ ಸುಲಭವಾಗಿ ಪಾಸ್ ಮಾಡಬಹುದು, ಅಡ್ಡ ದಿಡ್ಡಿ ಇದ್ದಾಗ ಆಗೋದಿಲ್ಲ ಆಗ ಗಾಯ ಮಾಡೇ ಮಾಡ್ತೀವಿ. ಅದು ಏನಾಗತ್ತೆ ಸರ್ವಿಸೈಟಿಸ್ ಅಂತ ಕಂಡೀಷನ್ ಬಂದ. ಮತ್ತೆ ಕರು ಹಾಕುವಂತ ಸಂದರ್ಭದಲ್ಲೂ ಗಾಯ ಆಗ್ಬಹುದು. ಹೌದು, ಈಗ ಎಷ್ಟೋ ಸರಿ ಕರು ಹಾಕ್ಬೇಕಂದ್ರೆ ಪ್ರಸೂತಿ ಆಗ್ಬೇಕಂದ್ರೆ ಅದು ಸಲೀಸಾಗಿ ಆಗೋದಿಲ್ಲ ಎಷ್ಟೋ ಸರಿ. ಕೆಲವು ಸರಿ ಸತ್ಯನೂ ಬೀಳಲ್ಲ, ಸತ್ಯನೂ ಬೀಳ ಎಳಿಬೇಕಾಗತ್ತೆ ಕರು ಎಳಿಬೇಕಾಗ ಕರು ಹೇಳಿದಾಗ ಬಲವಂತ ಹೇಳಿದಾಗ ಈ ಸರ್ವಿಕ್ಸ್ ಅನ್ನೋದು ಏನಾಗುತ್ತೆ ಅರ್ಧೋಗತ್ತೆ, ಅರ್ಧೋದಾಗ ಮತ್ತೆ ಅದು ಕೂಡ್ಕೊಂಡಾಗ ಗಾಯ ಆಗಿ ಉಳ್ಕೊಬಿಡುತ್ತೆ ಅಲ್ಲಿ. ಸತ್ಯ ಬೀಳದೆ ಇದ್ದಾಗ ಏನಾಗುತ್ತೆ, ಸತ್ಯದಿಂದ ಇನ್ಫೆಕ್ಷನ್ ಆಗ್ಬಿಟ್ಟು ಅಲ್ಲೂ ಸರ್ವಿಸೈಟಿಸ್ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ. ಅಂದ್ರೆ ಈ ಸರ್ವಿಸೈಟಿಸ್ ಗೆ ಏನು ಚಿಕಿತ್ಸೆ ಕೊಡಬೇಕಾಗುತ್ತೆ ಡಾಕ್ಟರ್ ನರಸಿಂಹಮೂರ್ತಿ ಅವರೇ? ಹೌದು, ಕೃತಕ ಗರ್ಭಧಾರಣೆಗನ್ನು ಶೀತ ಹಾಗೂ ಸಿರಿಂಜ್ ಸಹಾಯದಿಂದ 20 ml ಗೆ ಕಡಿಮೆ ಇಲ್ಲದಂತೆ ಮೊಕ್ಕಾಡಿನ ದರವನ್ನು ಗಟ್ಟಿ ಇರುವ ಗರ್ಭದ್ವಾರದಲ್ಲಿ ಸಿಂಪಡಣೆ ಮಾಡಿಸ್ಬೇಕು. ಅದ ಸೊಲ್ಯೂಷನ್ ಒಕಾಡಿನ್ ಸೊಲ್ಯೂಷನ್ ತಗೊಂಡು ಪಾಸ್ ಮಾಡಿ ಅದನ್ನ ಸಿಂಪಡಣೆ ಮಾಡಿದ್ರೆ ಸರ್ವಿಕ್ಸ್ ಹತ್ರ ಆ ಇನ್ಫೆಕ್ಷನ್ ನ ಕಮ್ಮಿ ಮಾಡಬಹುದು. ಅಗತ್ಯಕ್ಕೆ ತಕ್ಕಂತೆ 1, 3, 5, or 7 ದಿನಗಳು ನಿರಂತರವಾಗಿ ಚಿಕಿತ್ಸೆ ಮಾಡಲೇಬೇಕಾಗತ್ತೆ ಸರ್. ಈ ಸರ್ವಿಸೈಟಿಸ್ ಅನ್ನೋ ಕಂಡೀಷನ್ ನ ನಾವು ತಡೆಗಟ್ಟಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳಂದ್ರೆ ಸರಿಯಾಗಿ ಬೆದೆಯಲ್ಲಿರೋ ಹಸುಗಳಲ್ಲಿ ಮಾತ್ರ ಗನ್ನನ್ನು ನಾವು ಪಾಸ್ ಮಾಡಲೇ ಗರ್ಭಧಾರಣೆಯನ್ನು ಮಾಡಿಸಲೇಬೇಕಾಗತ್ತೆ. ಇದೇನಾಗುತ್ತೆ ಕೆಲವು ಸರಿ ಸರಿಯಾಗಿ ಇರೋದಿಲ್ಲ, ಅದು ಸರ್ವಿಸೈಟಿಸ್ ಗೆ ಕಾರಣ ಆಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಮೆಟ್ರೈಟಿಸ್ ಅಂತ. ಏನು ಮೆಟ್ರೈಟಿಸ್ ಅಂದ್ರೆ? ಮೆಟ್ರೈಟಿಸ್ ಅನ್ನೋದು ಈಗ ಒಳಪದರ ಸರ್. ಈಗ ಗರ್ಭಕೋಶದಲ್ಲಿ 3 ಪದರಗಳಿರುತ್ತೆ, ಒಳಪದರ, ಮಧ್ಯಪದರ ಮತ್ತೆ ಹೊರಗಿನ ಪದರ ಅಂತ. ಇದು ಮೆಟ್ರೈಟಿಸ್ ಅಂದ್ರೆ ಈ ಮೆಟ್ರೈಟಿಸ್ ಅನ್ನೋ ಕಾರಣ ತುಂಬಾನೇ ಕರು ಹಾಕಿದ ನಂತರ ಬರುವಂತದ್ದು. ಸತ್ತೆ ಬೀಳದೆ ಇದ್ದಾಗ ಹಸುನ ಯಾವುದೋ ಒಂದು ಗಲೀಜಲ್ಲಿ ಕಟ್ಟಾಕಿದ್ದಾಗ ಸೋಂಕಾಗಿ ಒಳಗಡೆ ಹೋಗುತ್ತೆ. ಪೂರ್ತಿ 3 ಪದರಗಳು ಸೋಂಕು ಪೀಡಿತವಾಗಿದ್ದಾಗ ಇದಕ್ಕೆ ನಾವು ಮೆಟ್ರೈಟಿಸ್ ಅಂತ ಹೇಳ್ತೀವಿ. ಮೆಟ್ರೈಟಿಸ್ ಇರುವ ರಾಸುಗಳು ಆರೋಗ್ಯವಂತ ರಾಸುಗಳಂತೆಯೇ 21 ದಿನಕ್ಕೊಂದು ಬಾರಿ ಬೆದೆಗೆ ಬರ್ತವೆ. ಇಂಥ ರಾಸುಗಳು ಆರೋಗ್ಯವಂತ ರಾಸುಗಳಂತೆ ಕಂಡು ಬಂದರೂ ಅವುಗಳ ಜನನೇಂದ್ರಿಯ ಪರೀಕ್ಷೆಯಿಂದ ಆ ರಾಸಿಗೆ ಬಂದಿರುವ ತೊಂದರೆಯನ್ನು ಕಂಡುಹಿಡಿಯಬಹುದು. ನೋಡಕ್ ಚೆನ್ನಾಗಿರತ್ತೆ, ಸಖತ್ತಾಗಿರತ್ತೆ, ಆದ್ರೆ ಒಳಗಡೆ ಇನ್ಫೆಕ್ಷನ್ ಇರುತ್ತೆ. ಮೆಟ್ರೈಟಿಸ್ ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಾ? ಇದರ ಲಕ್ಷಣಗಳು, ರಾಸು ಪ್ರತಿ 21 ದಿನಕ್ಕೆ ಸರಿಯಾಗಿ ಬೆದಕ್ಕೆ ಬರುತ್ತದೆ, ನೋ ಡೌಟ್. ಅದರಲ್ಲಿ ದಿನೇ ದಿನೇ ಇಂತಹ ರಾಸಿನ ಸಮಸ್ಯೆ ಆರೋಗ್ಯ ಕೆಡುತ್ತಾ ಬರುತ್ತದೆ, ಹಾಲು ಉತ್ಪತ್ತಿ ಕಡಿಮೆಯಾಗುತ್ತದೆ. ನಮ್ಮ ರೈತರಲ್ಲಿ ಯಾವಾಗ ಇದ್ರ ಕಡೆ ಗಮನ ಕೊಡ್ತಾರಂದ್ರೆ ಅದ್ರ ಒಳಗಡೆ ಎಷ್ಟೇ ಹುಣ್ಣಾಗಿದ್ರು ಗೊತ್ತಾಗೋದಿಲ್ಲ. ಹಾಲು ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಓ ಏನೋ ತೊಂದರೆ ಇದೆ ಅಂತ ಬಂದಾಗ ನಾವು ಪರೀಕ್ಷೆ ಒಳಪಡಿಸಿದಾಗ ಇದು ಒಳಗಡೆ ತೊಂದರೆ ಇದೆ. ಇಂತಹ ರಾಸುಗಳು ಬೇಗ ಸವಕಲಾಗುತ್ತದೆ. ಆಮೇಲೆ ಇಂಥ ರಾಸುಗಳ ಬಾಲದ ಬುಡದಲ್ಲಿ 2 ಪಕ್ಕದಲ್ಲಿ ಗುಳಿಗಳು ಬೀಳಿರ್ತವೆ. ಬಾಲ ಬುಡದಲ್ಲಿ ಇಂಥ ರಾಸುಗಳು ಬೆದೆಗೆ ಬಂದಾಗ ಮಧ್ಯ ಬೆದೆಯಲ್ಲಿ ಸುರಿಯುವ ಲೋಳೆಯು ಮಾಸಲು ಬಣ್ಣ, ತಿಳು ಹಳದಿ ಬಣ್ಣ ಅಥವಾ ಬಿಳಿ ಮಿಶ್ರಿತ ಕೀವಿನ ಬಣ್ಣ ಹೊಂದಿರುತ್ತದೆ. ಅಂದ್ರೆ ನಾವು ಈಗ ಬೆದೆಗೆ ಬಂದಿರುವಾಗ ಒಂಥರ ಲೋಳೆ ಅಂತ ಬೀಳ್ತಿರತ್ತೆ, ಅದು ತುಂಬಾನೇ ಕೊಬ್ಬರಿ ಎಣ್ಣೆ ತರ ಇರುತ್ತೆ, ಪಾರದರ್ಶಕವಾಗಿ. ಈಗ ಈ ತರ ಮೆಟ್ರೈಟಿಸ್ ಆದಾಗ ಈ ತರ ಕೀವು ತುಂಬಿದ್ದು ಹಳದಿ ಬಣ್ಣ ಬರುವಂತದ್ದು, ಕೆಲವು ಸರಿ ರಕ್ತ ಬರುವಂತದ್ದು ಪ್ರೇಮಿಗಳು ಇರುತ್ತೆ. ಇನ್ನ ಮುಖ್ಯವಾಗಿ ಇದಕ್ಕೆ ಏನ್ ಕಾರಣಗಳು ಅಂತೀರಿ? ಮೆಟ್ರೈಟಿಸ್ ಗೆ ಕಾರಣಗಳು ಮಲಿನವಾದ ಶೀತಗಳನ್ನು ಉಪಯೋಗಿಸಿ ಕೃತಕ ಗರ್ಭಧಾರಣೆ ಮಾಡುವುದು. ಎರಡನೇದು ರಾಸುಗಳ ಬೆದೆಯಲ್ಲಿ ಆರೋಗ್ಯ ಸರಿ ಇರದ ಓರಿ ಅಥವಾ ಕೋಣ ಉಪಯೋಗಿಸುವುದು. ಅಂದ್ರೆ ನೈಸರ್ಗಿಕ ಗರ್ಭಧಾರಣೆಯಲ್ಲಿ ಅದು ಓರಿ ಪರೀಕ್ಷೆನೆ ಮಾಡಿಸಿರೋದಿಲ್ಲ, ಆ ಓರಿಯಲ್ಲಿ ತುಂಬಾನೇ ಕಾಯಿಲೆಗಳಿರುತ್ತೆ, ಅದರಿಂದ ಬರುವಂತ ಸಾಧ್ಯತೆ ತುಂಬಾನೇ. ಕರು ಹಾಕುವ ಸಮಯದಲ್ಲಿ ತೊಂದರೆಯಾಗಿ ಕರುವನ್ನು ಹೊರ ತೆಗೆದ ನಂತರ ಸರಿಯಾದ ಔಷಧೋಪಚಾರ ಮಾಡದೇ ಇರುವುದು. ಕರು ಹಾಕ್ತು ಹಾಲು ಕೊಡ್ತಾ ಇದೆ ಅಷ್ಟೇ ಮರ್ತು ಬಿಡ್ತಾರೆ, ಸತ್ಯ ಬಿತ್ತ ಒಳ್ಳೆ ಜಾಗದಲ್ಲಿ ಕಟ್ಟಾಕ್ಬೇಕಾ ಅದ್ಯಾವುದು ನಾವು ಗಮನಿಸೋದಿಲ್ಲ. ಕರು ಹಾಕಿದ ನಂತರ ರಾಸುಗಳಲ್ಲಿ ಸತ್ತೆ ಕಸ ಮಾಸು ಸರಿಯಾಗಿ ಬೀಳದೇ ಇರುವುದು ಅಥವಾ ಹಾಗೂ ಪೂರ್ತಿಯಾಗಿ ತೆಗೆಯದೇ ಇರುವುದು. ಸರಿ, ಇಲ್ಲಿ ಒಂದೇನಂದ್ರೆ ಪೂರ್ತಿ ತೆಗಿಬೇಕು. ಕೆಲಸರಿ ಏನ್ ಮಾಡ್ತೀವಿ, 70% ಇಲ್ಲ 90% ತೆಗಿರ್ತೀವಿ, ಇನ್ನೊಂದು 10% ಉಳ್ಕೊಂಡಿರುತ್ತೆ, ಅದರಿಂದ ಸೋಂಕು ಬರುವಂತದ್ದು ಸಾಧ್ಯತೆ ತುಂಬಾ. ಮತ್ತು ನಂತರದ ಔಷಧೋಪಚಾರ ಸರಿಯಾಗಿ ನಡೆದೇ ಇರುವುದು, ಇದು ಮುಖ್ಯ ಕಾರಣಗಳು ಯಾವುದಕ್ಕೆ ಮೆಟ್ರೈಟಿಸ್ ಅನ್ನೋದು. ಅಂದ್ರೆ ಏನೇನು ಚಿಕಿತ್ಸೆ ಕೊಡಬೇಕಾಗತ್ತೆ ಈ ಮೆಟ್ರೈಟಿಸ್ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ? ಮೆಟ್ರೈಟಿಸ್ ಗೆ ಒಂದು ಕೃತಕ ಗರ್ಭದರ ಗಣ್ಣು ಶೀತ ಅದರಲ್ಲಿ ಏನ್ ಬರುತ್ತೆ, ಸಿರಿಂಜಿನ ಸಹಾಯದಿಂದ ಪಶುವೈದ್ಯ ಸೂಚಿಸಿದ ಯಾವುದರ ಒಂದು ಔಷಧಿಯನ್ನು ಪಶುವೈದ್ಯ ಸೂಚಿಸಿದ ವಿಧಾನದಲ್ಲಿ ಗರ್ಭಕೋಶದ ಒಳಗೆ ಅಂದರೆ ಗರ್ಭಕೋಶದ ಒಳಭಾಗದಲ್ಲಿ ಹಾಕಬೇಕು ಔಷಧಿಯನ್ನು. ಎರಡನೇದು, ಪಶುವೈದ್ಯರ ಸಲಹೆಯ ಮೇರೆಗೆ ನಮೂದಿಸಿದ ಯಾವುದಾದ್ರೂ ಒಂದು ಔಷಧಿಯಲ್ಲಿ ಅದಕ್ಕೆ ತಕ್ಕಂತೆ ಒಂದೆರಡು ಬಾರಿ ಚಿಕಿತ್ಸೆ ಕೊಡಿಸುವುದು. ಇದು ಮೆಟ್ರೈಟಿಸ್ಗೆ ಕೊಡುವಂತ ಸೂಕ್ತ ವಿಧಾನಗಳು. ಇದು ನಾವು ಮನೆಯಲ್ಲಿ ಮಾಡುವಂತ ಕೆಲಸಗಳಾಗೋದಿಲ್ಲ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಸೂಕ್ತವಾದ ತಜ್ಞರಿಂದ ಪಶುವೈದ್ಯರಿಂದ ಪರೀಕ್ಷೆಗೊಳಪಡಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಲೇಬೇಕಾಗತ್ತೆ. ಇದು ಒಂದು ಮುಖ್ಯವಾದ ಕ್ರಮ. ಇದು ಕ್ರಮ ಮೆಟ್ರೈಟಿಸ್ ವಿರುದ್ಧ ನಾವು ಚಿಕಿತ್ಸೆಯನ್ನು ಮಾಡಿಸಲೇಬೇಕಾಗತ್ತೆ. ಹೌದು. ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ ಈ ಪಯೋಮೆಟ್ರ ಅಂತ ಅಂದು ಈ ರೀತಿ ಅಂದ್ರೆ ಏನು ಅಂತೀರಿ? ಈಗ ನಾವು ಮೆಟ್ರೈಟಿಸ್ ಅಂತ ಹೇಳಿದ್ವಿ, ಮೆಟ್ರೈಟಿಸ್ ಅಲ್ಲಿ ಅದು ಸೋಂಕು ಪೀಡಿತ ಪದರಗಳು. ಈಗ ಪಯೋಮೆಟ್ರ ಅಂದ್ರೆ ಈಗ ಹಸು ಬೆದೆಗೆ ಬಂದಿರಲ್ಲ, ಬೆದೆಗೆ ಬಂದ್ರು ಬೆದೆಗೆ ಬರದೇ ಇದ್ರು ಯೋನಿ ವಿಭಾಗದಿಂದ ಕ್ಯೂ ಬರ್ತಾ ಇರತ್ತೆ, ಸೋರ್ತಾನೆ ಇರತ್ತೆ, ಕ್ಯೂ ಸೋರ್ತಾ ಇರತ್ತೆ. ಆ ಗರ್ಭಕೋಶದೊಳಗಡೆ ಕ್ಯೂ ತುಂಬಿಕೊಂಡಿರೋದ್ರಿಂದ ನಾವು ಟೆಕ್ನಿಕಲ್ ಏನಂತೀವಿ ಪಯೋಮೆಟ್ರ ಅಂತ ಕರಿತೀವಿ. ಈ ರಾಸುಗಳು ಬೆದೆಗೆ ಬಂದಾಗ ಅಥವಾ ಮೂತ್ರ ವಿಸರ್ಜನೆ ಮಾಡುವ ಸಮಯದಲ್ಲಿ ಕೆಲವು ವೇಳೆ ಕ್ಯೂ ಮಿಶ್ರಿತವಾದ ಲೋಳೆ ಸುರಿಯಬಹುದು, ಕ್ಯೂ ಮಿಶ್ರಿತವಾದ ಲೋಳೆ ಸುರಿಯಬಹುದು. ಅದು ಬೆದೆಗೆ ಬಂದಿರಬಹುದು, ಬೆದೆಗೆ ಬರ್ದೇನೂ ಇರಬಹುದು. ಕೆಲವು ವೇಳೆ ರಕ್ತ ಮಿಶ್ರಿತವಾದ ಲೋಳೆ ಸುರಿಯಲು ಬರೆಯಬಹುದು. ಹೌದು. ಕೆಲವು ವೇಳೆ ರಕ್ತ ಮಿಶ್ರಿತವಾದ ಕೀವು ಬೀಳಬಹುದು. ಗರ್ಭಕೋಶದ ಒಳಗೆ ಇರುವ ವಾತಾವರಣವು ಪೂರ್ತಿಯಾಗಿ ನಂಜಾಗಿದ್ದರೆ ಕೀವು ದುರ್ವಾಸನೆಯಿಂದ ಕೂಡಿರಬಹುದು, ಅದು ಕೆಟ್ಟ ವಾಸನೆ ಬರ್ತಿರತ್ತೆ ಸರ್, ಅದು ಬರ್ತಿರ್ಬೇಕಾದ್ರೆ. ಹಾಗೂ ರಾಸಿಗೆ ಜ್ವರನೂ ಬರಬಹುದು ಇದರಿಂದ. ಓಕೆ, ಇಂತಹ ರಾಸುಗಳು ಉಪೇಂದ್ರಿಯ ಸುತ್ತ ನೊಣಗಳು ಹರಡ್ತಾ ಇರುತ್ತೆ. ಅದು ಕೀವು ತುಂಬಾನೇ ಎಲ್ಲಾ ಕಡೆನೂ ಹರಡಿರೋದ್ರಿಂದ ನೊಣಗಳೂ ಬರ್ತಾ ಇರತ್ತೆ. ಇದಕ್ಕೆ ತುಂಬಾ ಕಾರಣಗಳು ಉಂಟು. ಆ ಕಾರಣಗಳಲ್ಲಿ ಮೊದಲನೆಯದು ಜನನೇಂದ್ರಿಯ ಕಾಯಿಲೆ ಇರುವ ಓರಿ ಅಥವಾ ಕೋನ ರಾಸುಗಳ ಮೇಲೆ ಏರೋದು. ಅದರಲ್ಲಿ ಈಗ ಸೋಂಕಿರತ್ತೆ, ಪರೀಕ್ಷೆಗೆ ಒಳಪಡಿಸಿರೋದಿಲ್ಲ, ಬಟ್ ಏನಂದ್ರೆ ಉಪಯೋಗಿಸ್ಕೊಂಡಿರ್ತೀವಿ ಆಗ ಇರತ್ತೆ. ಸತ್ತೆ ಕಸ ಮಾಸು ಬೀಳದೇ ಇರುವ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರುವುದು ಒಂದು ಕಾರಣ. ಮತ್ತೊಂದು ಕಾರಣ, ಕರುವನ್ನು ಬಲವಂತವಾಗಿ ಹೊರೆ ತೆಗೆದಾಗ ನಂತರದ ಚಿಕಿತ್ಸೆ ದೊರೆಯದೇ ಇರುವುದು, ಸೂಕ್ತವಾದ ಚಿಕಿತ್ಸೆ ಕೊಡಿಸಲೇಬೇಕಾಗತ್ತೆ. ಮತ್ತೊಂದು ಕಾರಣ, ಗರ್ಭಕೋಶ ಹೊರಬಂದ ರಾಸುಗಳಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯದೆ ಗರ್ಭಕೋಶನೇ ಕೆಲವು ಸರಿ ಹೊರಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಪ್ರೊಲ್ಯಾಪ್ಸ್ ಅಂತ ಮನುಷ್ಯರಲ್ಲೂ ಆಗುತ್ತೆ. ಇದು ತುಂಬಾ ಆಗ ಅದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ. ಅದು ಒಂದು ಕಾರಣ ಯಾವುದಕ್ಕೆ ಪಯೋಮೆಟ್ರ ಆಗೋದಕ್ಕೆ, ಅಂದ್ರೆ ಕೀವು ಮಿಶ್ರಿತ ಲೋಳೆ ಬರೋದು, ಲೋಳೆ ಅಂತ ಬರುತ್ತೆ. ಹೌದು. ಇನ್ನ ಈ ಪಯೋಮೆಟ್ರಾಕ್ಕೆ ಚಿಕಿತ್ಸೆ ಏನು ಅಂತೀರಿ? ಚಿಕಿತ್ಸೆ ಪಯೋಮೆಟ್ರಾಗೆ ಏನಂದ್ರೆ ಗರ್ಭಕೋಶದ ಒಳಗೆ ಇರುವ ಕ್ಯೂ ಸೂಕ್ಷ್ಮ ಕ್ರಿಮಿಗಳಿಂದ ಉತ್ಪತ್ತಿ ಆಗುತ್ತದೆ. ಅದು ಪಸ್ ಯಾವ ರೀತಿ ಆಗುತ್ತೆ ಅಂದ್ರೆ ಪಸ್ ಅಂತ ಟೆಕ್ನಿಕಲ್, ಸೂಕ್ಷ್ಮ ಕ್ರಿಮಿಗಳಿಂದ. ಹಾಗಾಗಿ ಕ್ರಿಮಿನಾಶಕ ಔಷಧಿಗಳನ್ನು ಗರ್ಭಕೋಶದ ಒಳಗೆ ಹಾಕುವುದು, ಅಂದ್ರೆ ಈ ನಾವೇನು ಜೀವ ನಿರೋಧಕ ಔಷಧಿ ಅಂತೀವಲ್ಲ, ಅದೇ ರೀತಿ ನಾವು ಇಂಜೆಕ್ಷನ್ಸ್ ಏನ್ ಅಂತ ನಾವು ಕೊಡ್ತೀವಿ, ಅದೇ ರೀತಿ ಗರ್ಭಕೋಶಕ್ಕೂ ನಾವು ಔಷಧಿನ ಸೇರಿಸಬೇಕಾಗತ್ತೆ. ಹಾಗೂ ಕೃತಕ ಗನ್ನನ್ನು ಶೀತ ಹಾಗೂ ಸಿರಿಂಜಿನ ಸಹಾಯದಿಂದ 20-30 ml ಒಕಾಡಿನ್ಸ್ ದ್ರವಣ, ನಾವು ಯಾವ್ದು ಮತ್ತೆ ಇದಕ್ಕೆ ಉಪಯೋಗಿಸಿದ್ವಿ ಅಂದ್ರೆ ಟೆರಮೈಸಿನ್ ಲಿಕ್ವಿಡ್ ಆಗ್ಲಿ ಹೇಳಿದಾಗೆ, ಮತ್ತೆ ಒಕಾಡಿನ್ ಸೊಲ್ಯೂಷನ್ ನ ನಾವು ಸೂಕ್ತವಾದ ಅಳತೆ ಮಾಡಿ ಸೂಕ್ತವಾದ ಕ್ರಮಾನುಸಾರವಾಗಿ ನಾವು ಗರ್ಭಕೋಶಕ್ಕೆ ಸಿಂಪಡಣೆ ಮಾಡಲೇಬೇಕಾಗತ್ತೆ ಸರ್. ಅದು ಈ ರೀತಿ ಚಿಕಿತ್ಸೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ಚಿಕಿತ್ಸೆಯನ್ನ ಅದು ದೀರ್ಘಾವಧಿ ಚಿಕಿತ್ಸೆ ಕೊಡಬೇಕಾಗತ್ತೆ, ಇದಕ್ಕೆ ಇಲ್ಲ 3 ದಿನ ಕೊಡಬೇಕಾಗತ್ತೆ. ಈ ಚಿಕಿತ್ಸೆ 3 ದಿನ ಕೊಟ್ಟು ಮತ್ತೆ ಒಂದ್ಸರಿ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ, ಏನಾದ್ರೂ ಸರಿಯಾಗಿ ಬಂದಿದ್ಯಾ. ಮತ್ತೆ ನಾವು ಗೊತ್ತಾಗ್ಬೇಕಂದ್ರೆ ಒಂದು ಮತ್ತೆ ಬೆದೆಗೆ ಬಂದಾಗ ಆ ಲೋಳೆ ಸುರಿಯುವಂತ ಸಮಯದಲ್ಲಿ ಲೋಳೆ ಹೇಗೆ ಪಾರದರ್ಶಕವಾಗಿದೆಯಾ, ಮತ್ತೆ ಅದರಲ್ಲಿ ಕ್ಯೂ ಇದೆಯಾ ಅಂತ ಮತ್ತೆ ಪರೀಕ್ಷೆ ಮಾಡಲೇಬೇಕಾಗತ್ತೆ. ಇನ್ನೊಂದು ತಾವು ಹೇಳಿದ್ದು ಈ ಪದೇ ಪದೇ ಬೆದೆಗೆ ಬರೋದಕ್ಕೆ ಒಂದು ಕಾರಣ ಅಂದ್ರೆ ಈ ಹಾರ್ಮೋನ್ ಉತ್ಪತ್ತಿಯಲ್ಲಿ ಆಗುವಂತ ವ್ಯತ್ಯಾಸ ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಹಾರ್ಮೋನ್ಸ್ ತುಂಬಾನೇ ಈಗ ಯಾವ ರೀತಿ ನಮ್ಮ ರೈತರಲ್ಲಿ ಮನಸ್ಸಲ್ಲಿದೆ ಅಂದ್ರೆ, ಯಾವುದೇ ಒಂದು ಕರು ಬೆದೆಗೆ ಬರಲಿಲ್ಲ, ಯಾವುದೇ ಒಂದು ಕರು ಹಾಲು ಸೆರೆ ಕೊಡ್ತಿಲ್ಲ ಅಂದ್ರೆ ಒಂದು ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಕೊಟ್ಟರೆ ಸರಿ ಹೋಗತ್ತೆ ಅಂತ. ಬಟ್ ಅದು ಎಷ್ಟು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಈ ಹಾರ್ಮೋನ್ಸ್ ಸೂಕ್ತ ತಜ್ಞರಿಂದ ಮಾತ್ರನೇ ಉಪಯೋಗಿಸಬೇಕಾಗತ್ತೆ. ಎಲ್ಲರೂ ಕೊಡ್ಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ ಸರ್. ಈಗ ಆಂಟಿಬಯೋಟಿಕ್ಸ್ ಅದೆಲ್ಲ ಮಾಮೂಲಿ ನಾವು ಎಲ್ಲ ವೈದ್ಯರು ಕೊಡಬಹುದು ಬಟ್ ಇದಂದ್ರೆ ಸೂಕ್ತವಾದ ಕ್ರಮನೇ ಅನುಸರಿಸಬೇಕಾಗತ್ತೆ ಹಾರ್ಮೋನ್ಸ್ ಕೊಡಬೇಕಾದ್ರೆ. ಈ ಹಾರ್ಮೋನ್ಸ್ ಅಲ್ಲಿ ಏನಿದು ವ್ಯತ್ಯಾಸ ಅಂದ್ರೆ, ಮೊದಲನೇದಾಗಿ ಇದು ಬೆದೆಗೆ ಬಂದ ಹಸುಗಳಲ್ಲಿ ನಾ ಹೇಳ್ದಂಗೆ ಲೋಳೆ ಅಂತ ಸುರಿಬೇಕು. ಕೆಲವು ಸಲ ಏನಾಗುತ್ತೆ, ಇದು ರಕ್ತ ಮಿಶ್ರಿತ ಲೋಳೆ ಬರುತ್ತೆ ಗರ್ಭ ಧರಿಸಿದ ಆದ್ಮೇಲೆ. ಇವತ್ತು ಕೃತಕ ಗರ್ಭಧಾರಣೆ ಮಾಡಿಸಿರ್ತಾರೆ, ಮನೆಗೆ ಹೋಗ್ತಾರೆ, ಮತ್ತೆ ನೋಡಿದ್ರೆ ಮನು ದಿನ ಬೆಳಿಗ್ಗೆ ಏನಾಗುತ್ತೆ, ರಕ್ತ ಮಿಶ್ರಿತ ಲೋಳೆ ಬರ್ತಾರೆ. ಇದಕ್ಕೆ ಏನಂದ್ರೆ ರಕ್ತ ಮಡೆ ಅಂತ ನಾವು ಕರಿತೀವಿ. ರಕ್ತ ಮಡೆ ರಕ್ತ ಮಡೆ ಇದು ತುಂಬಾನೇ ಏನು ಈ ತರ ಬರಬಾರ್ದಂತ ಇರತ್ತೆ ಎಷ್ಟೋ ನಮ್ಮ ರೈತ ಬಾಂಧವರಲ್ಲಿ. ಬಟ್ ಈ ರಕ್ತ ಮಡೆ ಅಂದ್ರೆ ಏನಂದ್ರೆ ಇದು ಹಾರ್ಮೋನ್ ವ್ಯತ್ಯಾಸದಿಂದನೂ ಬರುತ್ತೆ. ಇದೇನ್ ರಕ್ತ ಮಡೆ ಅಂದ್ರೆ ಸಾಮಾನ್ಯವಾಗಿ ರಾಸುಗಳಲ್ಲಿ ಕೃತಕ ಗರ್ಭಧಾರಣೆ ಮಾಡಿದ 24-28 ಗಂಟೆಗಳ ನಂತರ ರಕ್ತ ಮಡೆ ಬೀಳತ್ತೆ ರಾಸುಗಳ ಮಧ್ಯಬೆದೆಯಲ್ಲಿ. ನಾವು ಬೆದೆಯನ್ನ ಮುಂಬೆದೆ, ಮಧ್ಯಬೆದೆ ಮತ್ತೆ ಹಿಂಬೆದೆ ಅಂತ ವಿಂಗಡಿಸಿ ಮಧ್ಯಬೆದೆಯಲ್ಲಿ ಬರುತ್ತೆ. ಇದು ಮಧ್ಯ ಬದಿಯಲ್ಲಿ ಬರುತ್ತೆ. ಬೀಳುವ ಪಾರದರ್ಶಕ ಲೋಳೆಯು ರಕ್ತ ಮಿಶ್ರಿತವಾಗಿದ್ದು ಇದನ್ನು ರಕ್ತ ಮಡೆ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಬರದೆ ಹಾರ್ಮೋನಲ್ ವ್ಯತ್ಯಾಸದಿಂದ. ಸಾಮಾನ್ಯವಾಗಿ ರಾಸುಗಳಲ್ಲಿ ಯಾವುದಾದ್ರೂ ಒಂದು ಬೆದೆಯಲ್ಲಿ ರಕ್ತ ಮಡೆ ಬೀಳುವುದು ಸಹಜ. ರಾಸುಗಳ ಜೀವಿತ ಕಾಲದಲ್ಲಿ ಒಂದು ಬೆದೆಯಲ್ಲಿ ಈ ರೀತಿ ರಕ್ತ ಮಡೆ ಬೀಳಬಹುದು. ಈ ರಕ್ತ ಮಡೆ ಅನ್ನೋದು ಬಂದಿದ್ದೇ ನಮ್ಮ ಮಿಶ್ರ ತಳಿಗಳಿಂದ. ಎಚ್ ಎಫ್ ಜರ್ಸಿ ಅಂತ ಏನ್ ಹೇಳ್ತೀವಿ ನಮ್ಮ ನಾಟಿ ಹಸುಗಳಲ್ಲಿ ಇತರ ಯಾವುದೂ ಬರೋದಿಲ್ಲ. ಇದು ಎಚ್ ಎಫ್ ಅಂತ ಒಂದು ಮಿಶ್ರ ತಳಿ ಅಥವಾ ಪ್ಯೂರ್ ಬ್ರೀಡ್ಸ್ ಅಂತೀವಿ ನಾವು. ಅದರಲ್ಲಿ ಮಾತ್ರ ಬರುವಂತ ಶುದ್ಧ ತಳಿಗಳು. ಹೌದು. ಅಂದ್ರೆ ರಕ್ತ ಮಡೆಗೆ ಕಾರಣಗಳೇನು? ರಕ್ತ ಮಡೆಗೆ ಕಾರಣಗಳು, ಬೆದೆಯ ಅವಧಿ ಮುಗಿಯುವ ಮೊದಲೇ ರಾಸುಗಳ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನಿನ ಪ್ರಮಾಣ ಇದ್ದಕ್ಕಿದ್ದಂತೆ ಹೆಚ್ಚು ಕಡಿಮೆ ಆದಾಗ ರಕ್ತ ಮಡೆ ಬೀಳಬಹುದು. ಇದೊಂದು ಕಾರಣ. ಮತ್ತೊಂದು ಕಾರಣ, ರಾಸುಗಳಿಗೆ ಅಗತ್ಯವಾದ ಸಾರಜನಕದ ಅಂಶದ ಕೊರತೆಯಿಂದ ರಕ್ತ ಮಡೆಯನ್ನು ಬೀಳಬಹುದು. ಅಂದ್ರೆ ಪ್ರೋಟೀನ್ ಕೊರತೆ ಅಂತ. ಪ್ರೋಟೀನ್ ಕೊರತೆಯಿಂದ ಪೋಷಕಾಂಶಗಳ ಕೊರತೆ ಕಾರಣ ಆಗಬಹುದು. ಹೌದು. ಅಂದ್ರೆ ಈ ರಕ್ತ ಮಡೆಗೆ ಏನು ಚಿಕಿತ್ಸೆ ಅಂತೀರಿ? ರಕ್ತ ಮಡೆಗೆ ಚಿಕಿತ್ಸೆ ಇಲ್ಲ, ಇದು ಯಾಕೆ ಸ್ವಾಭಾವಿಕವಾಗಿ ಆಗುವಂತದ್ದು. ಇದಕ್ಕೆ ಚಿಕಿತ್ಸೆ ಅಂತ ಬರದೇ ಇಲ್ಲ. ಅದಕ್ಕೆ ಏನ್ ಮಾಡಿದೆ, ರಕ್ತ ಮಡೆ ಬಿದ್ದ ರಾಸುಗಳಲ್ಲಿ ಸರಿಯಾಗಿ ಕೃತಕ ಗರ್ಭಧಾರಣೆ ಮಾಡಿದ್ದಲ್ಲಿ 24% ರಾಸುಗಳು ಗರ್ಭ ಧರಿಸುವ ಸಾಧ್ಯತೆ ಇದೆ. ಇದಕ್ಕೆ ಚಿಕಿತ್ಸೆ ಅನ್ನೋದು ಇಲ್ಲವೇ ಇಲ್ಲ. ನಿರ್ವಹಣೆ ಉಳಿದಂತೆ ಇತರೆ ರಾಸುಗಳು ಮತ್ತೆ ಬೆದೆಗೆ ಬರುತ್ತವೆ. ಈ ರೀತಿಯ ರಾಸುಗಳಲ್ಲಿ ಪ್ರತಿ ಬೆದೆಯಲ್ಲಿಯೂ ರಕ್ತ ಮಡೆ ಬೀಳಲೇಬೇಕೆಂಬ ಪ್ರೇಮೆ ಏನು ಇಲ್ವೇ ಇಲ್ಲ. ಕೆಲವು ರಾಸುಗಳಲ್ಲಿ ಬೀಳತ್ತೆ, ಕೆಲವು ರಾಸುಗಳಲ್ಲಿ ಬೀಳೋದಿಲ್ಲ. ಇದು ಮುಖ್ಯವಾದ ಕಾರಣ ಇದಕ್ಕೆ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಅಂತ. ರಕ್ತ ಮಡೆ ಬಿದ್ದ ರಾಸುಗಳಲ್ಲಿ ಅಂಡಾಣುಗಳ ಬಿಡುಗಡೆ ತಡವಾಗಿ ಇರುವುದರಿಂದ ರಕ್ತ ಮಡೆ ಬಿದ್ದ ದಿನ ಮತ್ತೊಂದು ಬಾರಿ ಕೃತಕ ಗರ್ಭಧಾರಣೆ ಮಾಡಲೇಬೇಕು. ಒಂದು ನಮ್ಮಲ್ಲಿ ಏನಿದೆ ಅಂದ್ರೆ ರಕ್ತ ಮಡೆ ಬಿದ್ದರೆ ಗರ್ಭ ನಿಲ್ಲದಿಲ್ಲ, ಮೊಟ್ಟೆ ಒಡೆಯೋದಿಲ್ಲ ಅಂತ. ಗರ್ಭಧಾರಣೆ ಇವತ್ತು ಮಾಡಿಸಿರ್ತೀವಿ, ಮತ್ತೆ ನಾಳೆ ನೋಡಿದಾಗ ರಕ್ತ ಮಡೆ ಆಗಿರುತ್ತೆ, ಮತ್ತೊಂದ್ಸರಿ ಮಾಡಿಸ್ಲೇಬೇಕಾಗತ್ತೆ. ಸೊ ಅದಕ್ಕೆ ರಕ್ತ ಮಡೆ ಬಿದ್ದ ರಾಸುಗಳಲ್ಲಿ ಅಂಡಾಣುಗಳ ಬಿಡುಗಡೆ ತಡವಾಗಿ ಇರೋದ್ರಿಂದ ರಕ್ತ ಮಡೆ ಬಿದ್ದ ದಿನ ಮತ್ತೊಂದು ಬಾರಿ ಕೃತಕ ಗರ್ಭಧಾರಣೆ ಮಾಡಲೇಬೇಕಾಗತ್ತದೆ. ಆಮೇಲೆ ಸಸಾರಜನಕದ ಅಂಶದ ಕೊರತೆಯನ್ನು ನೀಗಿಸಲು ದಿನ ಒಂದಕ್ಕೆ 1/4 kg ಯಾವುದಾದ್ರೂ ಒಂದು ಹಿಂಡಿಯನ್ನು 10 ದಿನ ನೀಡಬಹುದು, ಅಥವಾ ಯೂರಿಯಾ ಕಾಕಂಬಿ ನೆಕ್ಕು ಬಿಲ್ಲೆಯನ್ನು ರಾಸುಗಳಿಗೆ ನೀಡಬಹುದು. ಇದು ಏನಕ್ಕೆ ಅಂದ್ರೆ ಪ್ರೋಟೀನ್ ಕೊರತೆ ಅಂದ್ರೆ ಸಸಾರಜನಕ ಕೊರತೆಯಿಂದ ರಕ್ತ ಮಡೆ ಆಗೋದ್ರಿಂದ ನಾವು ಅದಕ್ಕೆ ಸೂಕ್ತವಾದ ಪೌಷ್ಟಿಕ ಆಹಾರವನ್ನು ಕೊಳ್ಳೇಬೇಕಾಗತ್ತೆ ಸರ್. ಇದು ರಕ್ತ ಮಡೆದ ಹಾರ್ಮೋನಲ್ಲಿ ಆಗುವಂತದ್ದು. ಹಾರ್ಮೋನಲ್ಲಿ ಆಗುವಂತ ಒಂದು ವ್ಯತ್ಯಾಸದಲ್ಲಿ ರಕ್ತ ಮಡೆ ಕೂಡ ಬಹಳ ಮುಖ್ಯವಾದ. ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಹೈನು ರಾಸುಗಳಿಗೆ ಸೂಕ್ತವಾದಂತಹ ಆಹಾರವನ್ನ ಕೊಡಬೇಕು, ಲಸಿಕೆಗಳನ್ನು ಹಾಕಿಸ್ಕೋಬೇಕು, ಮತ್ತೆ ಶುಚಿಯಾದ ನೀರು ಕೊಡಬೇಕು, ಮೇವನ್ನ ಕೊಡಬೇಕು, ಪಶು ಆಹಾರವನ್ನು ಕೊಡಬೇಕು. ಅದು ಗಾದೆನೇ ಇದೆಯಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅದೇ ರೀತಿ ನಾವು ಒಳ್ಳೆ ಆಹಾರ ಕೊಡ್ತಾ ಒಳ್ಳೆ ಪೋಷಕರ ಕೊಡ್ತಿದ್ರೆ ಯಾವ ರೋಗಗಳು ಬರೋದಿಲ್ಲ ಹಸುಗಳಲ್ಲಿ. ಅದು ಹೈನುಗಾರಿಕೆಗೂ ಕೂಡ ಅನ್ವಯಿಸುತ್ತೆ. ಹೌದು ಹೌದು. ರೈತ ಬಾಂಧವರೇ, ತಮಗೆ ಈ ಹೈನು ರಾಸುಗಳಲ್ಲಿ ಈ ಸಂತಾನೋತ್ಪತ್ತಿಯ ಸಮಸ್ಯೆಗಳ ಬಗ್ಗೆ ಮತ್ತೆ ಈ ಪದೇ ಪದೇ ಬೆದೆಗೆ ಬರುವಂತಹ ಸಮಸ್ಯೆ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ನರಸಿಂಹಮೂರ್ತಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9342538005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9342538005. ತುಂಬ ಸಂತೋಷ ಡಾಕ್ಟರ್ ನರಸಿಂಹಮೂರ್ತಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹೈನು ರಾಸುಗಳಲ್ಲಿ ಬರುವಂಥ ಸಂತಾನೋತ್ಪತ್ತಿ ಸಮಸ್ಯೆಗಳಲ್ಲಿ ಈ ಪದೇ ಪದೇ ಬೆದೆಗೆ ಬರುವಂಥ ಸಮಸ್ಯೆ ಮತ್ತು ಅದರ ನಿವಾರಣೆಗೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಪುನರ್ ಬೆದೆ ಸಮಸ್ಯೆ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ. ಡಾಕ್ಟ್ರು ದೇವರ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟ್ರು ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗದಲ್ಲಿ ಕೇಳಿ. ಬೇಸಿಗೆ ನೆಲಗಡಲೆ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಡೀನ್ ಹಾಗೂ ಪ್ರಾಧ್ಯಾಪಕರಾದ ಡಾ ಪಿ ವೆಂಕಟರಮಣ ಅವರೊಂದಿಗೆ ಸಂದರ್ಶನ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಕೃಷಿ ರಂಗ ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಆಗಿದೆ 6:10. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ವಿಜ್ಞಾನದ ಮುನ್ನಡೆ ಜಿವಿ ನಿರ್ಮಲಾ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಪ್ರಸ್ತುತ ಸಮಾಜದ ಸವಾಲುಗಳಿಗೆ ನಮ್ಮ ಮುಖಾಮುಖಿ. ಭಾಗವಹಿಸುತ್ತಾರೆ ಹಾಸನದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರು. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 7:45 ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರಿಯುವುದು. ಇನ್ನು ರಾತ್ರಿ 9:05 ಕೇಳಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿದುರಾಶ್ವತ್ಥದ ಪಾತ್ರ. ಚರ್ಚೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಸುದ್ದಿ ವಿಭಾಗದ ಕೊಡುಗೆ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ. 11:00 ಚಿತ್ರಗೀತೆಗಳು ಮೂಡಿಬರಲಿವೆ. ನೀವೆಲ್ಲ ಎಬಿ ಎರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್. ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ.